ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:25. ದಾನದಿಂದ ಮನೆ ಸಂಪದ್ಭರಿತವಾಗುತ್ತದೆ, ಧ್ಯಾನದಿಂದ ಮನಸ್ಸು ಸಂಪದ್ಭರಿತವಾಗುತ್ತದೆ, ಪ್ರೀತಿಯಿಂದ ಹೃದಯ ಸಂಪದ್ಭರಿತವಾಗುತ್ತದೆ, ನಂಬಿಕೆಯಿಂದ ಸಂಬಂಧಗಳು ಸಂಪದ್ಭರಿತವಾಗುತ್ತದೆ. ಇದು ಹಿತನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲೋ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರಗಳು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ಸಂಜೆಯ ಕಾರ್ಯಕ್ರಮದಲ್ಲಿ ಇಂಪಾದ ಗೀತೆಗಳನ್ನು ಕೇಳೋಣ. ಸ್ನೇಹಿತರೆ, ಮೊದಲಿಗೆ 7:00 ಚಿತ್ರದ ಗೀತೆ ಹಾಡಿದ್ದಾರೆ ನಿತ್ಯ ಸಂತೋಷಿಣಿ ಹಾಗೂ ರಾಜೇಶ್ ಕೃಷ್ಣನ್. ಸಾಹಿತ್ಯ ಕೆ ರಾಮನಾರಾಯಣ್, ಸಂಗೀತ ಎಂಎಸ್ ಮಧುಕರ್ ಅವರದು. ಸೂರ್ಯನೂರಿಗೆ, ಮುಸ್ಸಂಜೆ ಚಂದ್ರನೂರಿಗೆ ದಿನವೊಮ್ಮೆ ಹೋಗಿ ಬರುವೆ. ಗೊತ್ತಿಲ್ಲ ಒಂದೊಂದು ಹೊತ್ತಿಲ್ಲ ನಮ್ಗೆ ಆಚರಿಸಲ್ಲ. ಯೇಸುದಾಸ್ ಅವರ ಧ್ವನಿಯಲ್ಲಿ ಕೇಳಿ ಮಲೆ ಮಾರುತ ಚಿತ್ರದ ಗೀತೆ. ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆಯನ್ನು ಚಿತ್ರಸಂಗೀತ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್. ಮಧುರಾಂಬ ಭಜರೆ ರೆ ಮಾನಸ, ಮಧುರಾಂಬ ಭಜರೆ ರೆ ಮಾನಸ, ಮದನ ಜನಕಾದಿ ಗುರು ಗುಹ ಸೇವಿತ, ಮಧುರಾಂಬ ಭಜರೆ ಮಾನಸ, ಮದನ ಜನಗಾದಿ ಗುರು ಗುಹ ಸೇವಿತ, ಮಧುರಾಂಬ ಭಜರೆ ಮಧುರಾಪುರಿ ನಿವಾಸಿನಿ ಧನಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮನು ಕುಬೇರಾದಿ ಮನೋಲಾಸಿನಿ, ಮಧುರಾಪುರಿ ನಿವಾಸಿನಿ ಧನಿನಿ, ಮನು ಕುಬೇರಾದಿ ಮನೋಲಾಸಿನಿ, ಮಧುರಾಂಬ ಭಜರೆ ಪ್ರೇಮಾನಸ, ಮದನ ಜನಕಾದಿ ಗುರು ಗುಹ ಸೇವಿತ, ಮಧುರಾಂಬ ಭಜರೆ ಮತಂಗ ತನಯ ಮಧುಕರ ವೇಣಿ, ಮಾಧವಾದ ಭಯ ವರಪ್ರದಾಯಿನಿ, ಮತಂಗ ತನಯ ಮಧುಕರ ವೇಣಿ, ಮಾಧವಾದ ಭಯ ವರಪ್ರದಾಯಿನಿ, ಭಕ್ತ ವಿಶ್ವಾಸಿನಿ ಸುವಾಸಿನಿ, ಭಕ್ತ ವಿಶ್ವಾಸಿನಿ ಸುವಾಸಿನಿ, ಶ್ರೀಸ್ತವರಾಜನುದಿ ಪ್ರಸಾದಿನಿ, ಭಕ್ತ ವಿಶ್ವಾಸಿನಿ ಸುವಾಸಿನಿ, ಶ್ರೀಸ್ತವರಾಜನುತಿ ಪ್ರಸಾದಿನಿ, ಮಧುರಾಂಬ ಭಜರೆ ಮತ್ತೆ ಮಾನಸ ಮದನ ಜನಕಾದಿ ಗುರುಗು ಸೇವಿತ ಮಧುರಾಂಬಾಂಬಜರ್ನೆ ಪದದ ಮಬದರಿಸನಿ ದಬಮ ಮಧುರಾಂಬಾ ನಿಜ ಮಗರಿ ಗಾರಿ ಜನಿ ದಬ ಮಗರಿ ಗಬ ಮಧುರಾಂಬಾಂಬಜ ಬದ ಬಬ್ಬ ಬಾಬ ಬಾಬ ಬಾಬ ಮಬದ ಮಬಾಬ ಬಾಬ ಬಾಬ ಮಬದ ನೀಡಬ ಮಬದ ಬ ಧನಿ ದಾನಿ ಧನಿ ದಾನಿ ಜರಿ ಜರಿ ಗೆ ನಿ ಧರಿ ಗೆ ಜರಿ ಗ ಮಾರಿ ಗಾರಿ ಜ ಧನಿ ಜ ದ ನಿ ಸರಿ ಧನಿ ಧನಿ ಗ ತಿ ಸ ಮಾರಿ ಧನಿ ಗರಿ ಧನಿ ಧನಿ ಧನಿ ದಬ ನಿ ಚನ್ನಿ ರಿ ಧನಿ ದಬ ಧನಿ ದಬ ಮನಿ ದಬ ಮಗ ದ ನಿ ದ ಕರಿ ಧನಿ ಧರಿ ಧನಿ ದಬ ಧನಿ ದಬ ಮಮ ದುರಾಂಬಾಂಬಜರೇ ಪ್ರೇಮಾನಸ ಮದನ ಜನಕಾದಿ ಗುರು ಗುಗ ಸೇವಿತ ಮಧುರಾಂಬಾಂಬಜರೆ ಶಶಾಂಕ್ ಅವರ ರಚನೆಗೆ ಸ್ವರಕಲ್ಪ ನೀಡಿದ್ದಾರೆ ಅರ್ಜುನ್ ಜನ್ಯ. ಚಿತ್ರ ಮುಂಗಾರು ಮಳೆ ಎರಡು. ಗಾಯಕರು ಶ್ರೇಯಾ ಘೋಷಾಲ್. Every morning I remember you. Every noon, every night I will pray for you. My heart says that I love you, and my soul will burn always for you. ಸಲೂನು ಆತ್ಮೀಯ ಕೇಳಿದರೆ ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:16 ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಸಾಲ ಚಿತ್ರದ ಗೀತೆ. ಹಾಡಿದ್ದಾರೆ ಹೇಮಂತ್, ಫಯಾಸ್ ಖಾನ್, ಅರ್ಚನಾ ಉಡುಪ ಹಾಗೂ ಎಂಡಿ ಪಲ್ಲವಿ. ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಮಂಜುನಾಥ್ ರಾವ್, ಸಂಗೀತ ಸಾಧು ಕೋಕಿಲ ಅವರದು. ಬಿಚ್ಚಿದೆ ನಿಂತ ನೀರೆಲ್ಲ ಮತ್ತೆ ಹರಿದಿದೆ. Thank you.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಜಯಂತ್ ಕಾಯ್ಕಿಣಿಯವರ ರಚನೆಗೆ ಶ್ರೀಧರ್ ಅವರ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ, ಚಿತ್ರ ಫಸ್ಟ್ ಲವ್, ಗಾಯಕರು ಸೋನು ನಿಗಮ್. ಕಿಟಕಿಯ ತೆರೆಯುವೇತಕೆ ಉಸಿರನ ಓದುವ ಹೃದಯದ ಗಾಯಕೆ ಪರಿಚಯ ನೀಡದೆ ಪರಿವೆಯ ಮಾಡದೆ ಮರೆಯದೆ ಸಲ್ಲಿಸೋ ನೆನಪಿನ ಕಾಳಿಗೆ ಕನಸಿನ ಕಿಟಕಿಯ ತೆರೆಯುವೇತಕೆ ಕನಸಿನ ಕಿಟಕಿಯ ತೆರೆಯುವೇತಕೆ. ಆತ್ಮೀಯರೇ, ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತ್ತು. ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 6:45. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವುದರ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ನಮಗೆ ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆ ಗೀತೆಯನ್ನು ಕಳಿಸುವುದಾದರೆ ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, JPS ಕಾಲೋನಿ, ಭದ್ರಾವತಿಗೆ ಇಲ್ಲಿಗೆ ಕಳಿಸಬಹುದು. ವಾಟ್ಸಪ್ ಮೂಲಕ ಕಳಿಸುವುದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಮತ್ತೊಮ್ಮೆ 9481527260. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ. ಚಿಕ್ಕ ದಿನ್, ತಾತ ಚಿಕ್ಕ ದಿನ್, ತೀತ ಚಿಕ್ಕ ದಿನ್, ತಾತ ಚಿಕ್ಕ ದಿನ್.